ಸಿದ್ದರಾಮಯ್ಯಗೆ ಸ್ಥಾನ, ಮುಖ್ಯಮಂತ್ರಿ ಸಚಿವಾಲಯ ಸ್ಪಷ್ಟನೆ. ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಲ್ಲ, ಮುಖ್ಯಮಂತ್ರಿ ವಿಜ್ಞಾನಿಗಳ ಕ್ಷಮೆ ಯಾಚಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ದರಖಾಸ್ತು ಪೋಡಿ ಆಂದೋಲನದಲ್ಲಿ ಹಾಸನ ಜಿಲ್ಲೆಗೆ ಪ್ರಥಮ ಸ್ಥಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಮೊಬೈಲ್ ಚಾರ್ಜ್ ಮಾಡೋಕಿತ್ತು, ಬುದ್ಧಿ ಚಾರ್ಜ್ ಮಾಡೋ. ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್. ನೋಡಿದ್ಯಾ ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್. ಈಗೇನ್ ಮಾಡ್ತೀಯಾ? ಫ್ರೀ ವೈಫೈ ಇದೆ ಅಲ್ಲ. ಪೆದ್ದು ಸುಧಾರಿಸ್ಕೋ. ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ. ಆರ್ಬಿಐ ಹೇಳುತ್ತೆ, ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ತಮ್ಮೆಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ಮೊದಲಿಗೆ ಕೇಳಿ, ಗ್ರಾಮೀಣ ರೈತರಿಗೆ ಇರುವ ಯೋಜನೆಗಳು, ಈ ಕುರಿತು ಎಚ್ಆರ್ ಮಲ್ಲೇಶ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಈಗ ನಾವು ರೈತ ಬಾಂಧವರಿಗೆ ಕೃಷಿಯಲ್ಲಿ ಯಾವ್ಯಾವ ವಿಶೇಷ ಯೋಜನೆಗಳು ಇದ್ದಾವೆ, ಅವುಗಳ ಉಪಯೋಗವನ್ನು ಯಾವ ರೀತಿ ನಮ್ಮ ರೈತರು ಮಾಡಿಕೊಳ್ಬೇಕು, ಮತ್ತು ಅದಕ್ಕೆ ಏನೇನು ಮಾಹಿತಿ ಬೇಕಾಗುತ್ತೆ, ಹೀಗೆ ಒಂದೊಂದು ಮಾಹಿತಿಯನ್ನು ನಾವು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ವಿಮಾ ಸಲಹೆಗಾರರು ಮತ್ತು ಎನ್ ಜಿ ಒ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಚ್ ಆರ್ ಮಲ್ಲೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಮಲ್ಲೇಶ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ರೈತ ಬಾಂಧವರ ಪರವಾಗಿ, ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕೆ. ಇವತ್ತು ನಮ್ಮ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಪೂರಕವಾದ ಯೋಜನೆಯನ್ನು ತಂದಿದ್ದಾವೆ. ಆದರೆ ಮಾಹಿತಿ ಕೊರತೆಯಿಂದನೋ ಅಥವಾ ನಿರ್ಲಕ್ಷ್ಯದಿಂದನೋ ಸಾಕಷ್ಟು ಈ ಯೋಜನೆಗಳು ನಮ್ಮ ರೈತರಿಗೆ ತಲುಪ್ತಾ ಇಲ್ಲ. ಸಾರ್ವಜನಿಕರಿಗೂ ಕೂಡ ಇದರ ಮಾಹಿತಿ ಇದೆ, ಆದರೆ ಸಂಪೂರ್ಣ ಮಾಹಿತಿ ಅಲಭ್ಯತೆಯೋ ಏನೋ, ಅವರಿಗೆ ಇದರ ಪ್ರಯೋಜನ ಆಗ್ತಾ ಇಲ್ಲ. ಎಲ್ಲ ಕಡೆ ಇದರ ಒಂದು ಉಪಯೋಗ ಆದರೆ ಸರ್ಕಾರಕ್ಕೂ ಕೂಡ ಅದರದ್ದು ಒಂದು, ನಮ್ಮ ಯೋಜನೆಯ ತಳಹದಿ ಚೆನ್ನಾಗಾಗಿದೆ, ನಮ್ಮ ಯೋಜನೆ ಉಪಯುಕ್ತವಾಗಿದೆ ಅಂತ ಅವರು ಅಂದ್ಕೊಳ್ಬೋದು. ಆದರೆ ಪರಿಸ್ಥಿತಿ ಹಾಗಿಲ್ಲ. ಸಾಕಷ್ಟು ರೈತ ಉಪಯೋಗಿ ಯೋಜನೆಗಳು ಬೇರೆ ಬೇರೆ ಇಲಾಖೆಯಿಂದ, ಅಂದರೆ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಪಶು ಇಲಾಖೆ ಇರ್ಬೋದು, ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾವೆ. ಆದರೆ ರೈತರು ಈ ಯೋಜನೆಯ ಉಪಯೋಗ ಅಷ್ಟಾಗಿ ಮಾಡ್ಕೋತಾ ಇಲ್ಲ. ಹಾಗಿದ್ರೆ ಬನ್ನಿ, ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡಿ ಮಲ್ಲೇಶ್ ಅವರೇ. ಯಾವ ಥರ ಯೋಜನೆಗಳು ನಮ್ಮ ರೈತರಿಗೆ ತಲುಪಬೇಕಾಗಿದೆ, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಮಾಡಿಕೊಡಿ. ನಮಸ್ಕಾರ ಸರ್, ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಮಲ್ಲೇಶ್ ಅಂತೇಳಿ, ನಾನು ಆಕ್ಸಿಸ್ ಲೈವ್ಲಿಹುಡ್ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಡಿಜಿಟಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಪ್ರಾಜೆಕ್ಟ್ ಅನ್ನೋ ಒಂದು ಪ್ರಾಜೆಕ್ಟ್ನಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಆಕಾಶವಾಣಿ ಬೆಂಗಳೂರು ಮುಖಾಂತರ ಸಾಕಷ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ ಮತ್ತು ಡಿಜಿಟಲ್ ಫ್ರಾಡ್ಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನು ಸತತವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದರ ಭಾಗವಾಗಿ, ಮುಂದುವರೆದ ಭಾಗವಾಗಿ, ಕಳೆದ ಒಂದು ಸರಣಿಯಲ್ಲಿ ನನ್ನನ್ನು ಒಂದು ಏನು ಮನವಿ ಮಾಡಿದರು ಅಂದರೆ, ಸಮುದಾಯಕ್ಕೆ ವಿಮೆಗಳು ಮತ್ತು ವಿವಿಧ ಸರ್ಕಾರಿ ಸೇವೆಗಳು ಏನೇನಿದೆ, ನಮ್ಮ ವಿಶೇಷವಾಗಿ ಗ್ರಾಮೀಣ ಭಾಗದ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿವರವನ್ನು ತಿಳಿಸಿ ಅಂತ ಹೇಳಿ ನನಗೆ ಹೇಳಿದರು. ಸೊ ಭಾಳ ಮುಖ್ಯವಾದಂಥ ಒಂದು ವಿಷಯ ಇದು. ಯಾಕೆ ಅಂತಂದರೆ, ನಾವು ಕಂಡಂತೆ ಸಾಕಷ್ಟು ಸರ್ಕಾರಿ ಯೋಜನೆಗಳು, ಅದು ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ, ಸಾಕಷ್ಟು ಯೋಜನೆಗಳನ್ನು ಸರ್ಕಾರ ತರುತ್ತೆ. ಗ್ರಾಮೀಣ ಭಾಗದಲ್ಲಿ ಇರುವಂತಹ ಬಹುಮುಖ್ಯವಾದ ಸಮಸ್ಯೆಗಳನ್ನು ಪರಿಗಣಿಸಿ ಆ ಸಮಸ್ಯೆಗಳಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ಸರ್ಕಾರ ಸರ್ಕಾರ ತರುತ್ತೆ ಸರ್, ಆದರೆ ಅದರ ಬಳಕೆ ಮತ್ತು ಅದರ ಕುರಿತ ಮಾಹಿತಿ ಕೊರತೆ ನೀವು ಹೇಳದಂಗೆ ಎಲ್ಲ ಕಡೆಯೂ ಇದೆ, ನಾವು ಗಮನಿಸಿದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ಕೃಷಿಗೆ ಸಂಬಂಧಪಟ್ಟಂತೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇದೆ, ಬೆಳೆ ವಿಮೆಗೆ ಸಂಬಂಧಪಟ್ಟಂಥ ವಿಮಾ ಕಂತನ್ನು ವರ್ಷಕ್ಕೊಮ್ಮೆ ಪಾವತಿ ಮಾಡ್ತಕ್ಕಂಥದ್ದು, ಇದನ್ನು ಬ್ಯಾಂಕ್ನವರು, ಲೀಡ್ ಬ್ಯಾಂಕ್ನವರು, ನಬಾರ್ಡ್ನವರು, ಸ್ವಯಂ ಸೇವಾ ಸಂಸ್ಥೆಗಳು ಪ್ರತಿಯೊಬ್ಬರು ಕೂಡ ಮನೆ ಮನೆಗೆ ಹೋಗಿ, ನಾವು ಕೂಡ ನಮ್ಮ ತಂಡದವರು ಕೂಡ ಮನೆ ಮನೆಗೆ ಹೋಗಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಬೆಳೆ ವಿಮೆ ವರ್ಷಕ್ಕೊಮ್ಮೆ ಕಟ್ಕೋಬೇಕು, ನಿಮ್ಮ ಬೆಳೆಯನ್ನು ಆಧರಿಸಿ, ಬೆಳೆಯ ಒಂದು ಅವಧಿಯನ್ನು ಆಧರಿಸಿ, ಅದರ ಮೌಲ್ಯವನ್ನು ಆಧರಿಸಿ ಅದಕ್ಕೆ ತಕ್ಕಂತೆ ಅಮೌಂಟ್ ಇರುತ್ತೆ. ಇದೆಲ್ಲವೂ ಸರ್ಕಾರದ ಯೋಜನೆಗಳಿದೆ, ಯಾವುದೇ ಪ್ರೈವೇಟ್ ಕಂಪನಿ ಬಂದು ನಿಮ್ಮನ್ನ ವಿಮೆ ಕಟ್ಟಿ ಅಂತ ಯಾರು ಕೇಳ್ತಾ ಇಲ್ಲ. ಅದನ್ನು ತೀರ್ಮಾನ ತಗೊಳ್ತಕ್ಕಂಥದ್ದು ನಿಮಗೆ ಬಿಟ್ಟು ವಿಚಾರ. ಆದರೆ ಸರ್ಕಾರದ ಯೋಜನೆಗಳನ್ನು ನೀವು ನೆಗ್ಲೆಕ್ಟ್ ಮಾಡಬಾರ್ದು, ಅನುಮಾನ ಪಡಬಾರ್ದು, ಅಥವಾ ಸರ್ಕಾರಿ ಯೋಜನೆಗಳು ನಮ್ಗೆ ಬರಲ್ಲ ಅಂತಕ್ಕಂಥ ಒಂದು ಅನುಮಾನದಲ್ಲಿ ಮುಂದುವರೆದ್ರೆ ನಿಮಗೆ ಸೇವೆಗಳು ಸಿಗಲ್ಲ. ಈ ಸಮಸ್ಯೆಯಿಂದ ಅಂದರೆ ವಿಷಯದ ಕೊರತೆಯಿಂದಾಗಿ ಸಾಕಷ್ಟು ಗ್ರಾಮೀಣ ಭಾಗದ ಜನ ಈ ಥರದ ಸರ್ಕಾರಿ ಸೇವೆಗಳನ್ನು ಅಪ್ಲೈ ಮಾಡೋದ್ರಲ್ಲಿ ಹಿಂದೆ ಬೀಳ್ತಾ ಇದ್ದಾರೆ ಸರ್. ಅದನ್ನು ನಾವು ಗಮನಿಸಿದ್ದೀವಿ, ಅದಕ್ಕೆ ತಕ್ಕಂತೆ ನಾವು ಮಾಹಿತಿಗಳನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್. ಮೊದಲನೇದು ಕೃಷಿಗೆ ಮುಖ್ಯವಾಗಿ ಫಸಲ್ ಭೀಮಾ ಯೋಜನೆ, ನಿಮ್ಮ ಹತ್ತಿರದ ಯಾವುದೇ ಬ್ಯಾಂಕ್ಗಳಲ್ಲಿ ಹೋಗಿ ಫಸಲ್ ಭೀಮಾ ಯೋಜನೆಗಳನ್ನು ನೀವು ಮಾಡ್ಕೋಬೋದು. ಸೊ ಅದಕ್ಕೆ ನೀವು ಯಾವ ಬೆಳೆ ಬೆಳಿತೀರಿ, ಪಾಣಿ ಮುಖ್ಯ, ಪಾಣಿನಲ್ಲಿ ಬೆಳೆ ನಮ್ಮದಾಗಿರಬೇಕು, ರೈತ ನೇರವಾಗಿ ಆ ಪಾಣಿಯನ್ನು ತಗೊಂಡೋಗಿ ಕೊಟ್ಟರೆ ಇಷ್ಟು ಕಂತು ಕಟ್ಟಬೇಕು ಅಂತ ಹೇಳ್ತಾರೆ. ಅವ್ರ ಬ್ಯಾಂಕಲ್ಲಿ ಇತ್ತು ಅಂದರೆ ಆಟೋಮೆಟಿಕ್ ಆಗಿ ಹಣವನ್ನು ಇನ್ಶೂರೆನ್ಸ್ಗೆ ಡೆಬಿಟ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ, ಮತ್ತೆ ಇವ್ರದ್ದು ಇನ್ಶೂರೆನ್ಸ್ ಆಕ್ಟಿವೇಟ್ ಆಗುತ್ತೆ. ಸೊ ತದನಂತರ ಬೆಳೆನಲ್ಲಿ ಯಾವುದಾದ್ರು ಸಮಸ್ಯೆ ಆದರೆ, ಸೊ ಅದಕ್ಕೆ ಪಂಚಾಯಿತಿಯವರು ಎಲ್ಲರೂ ಕಾರ್ಯನಿರ್ವಹಿಸ್ತಾರೆ. ಆಯಾಯ ಕಾರ್ಯಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಮನಗಂಡು ಅದನ್ನು ವಿಮೆ ಕೊಡಬೇಕೆ ಬೇಡವೆ ಅಂತಕ್ಕಂಥ ತೀರ್ಮಾನ ತದನಂತರ ತಗೊಳ್ತಾರೆ. ಬೆಳೆ ನಾಶ ಆದರೆ ಅದು ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು, ಯಾವುದರಿಂದ ಬೆಳೆ ನಾಶ ಆದರೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರವೇ ಮಾಡುತ್ತೆ ಥ್ರೂ ವಿಮಾ ಕಂಪನಿಗಳ ಮುಖಾಂತರ. ಇದು ಮೊದಲನೇದು. ತುಂಬ ಜನ ರೈತರು ಮಾಡ್ಕೊಳ್ತಾ ಇಲ್ಲ ಸರ್, ಬಟ್ ಸರ್ಕಾರಿ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಒಟ್ಟಿಗೆ ಸೇರಿ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಎರಡನೇದು ಕೃಷಿಯಲ್ಲಿ ತೊಡಗಿರತಕ್ಕಂಥ ರೈತ ಕುಟುಂಬದ ಸದಸ್ಯರಿಗೆ ಮಾಡ್ಕೊಳ್ತಕ್ಕಂಥ ವಿಮೆಗಳು, ಒಂದು ಅಪಘಾತ ವಿಮೆ ಆಗ್ಬೋದು, ಮತ್ತು ಜೀವ ವಿಮೆ ಆಗ್ಬೋದು, ಮತ್ತು ಆರೋಗ್ಯ ವಿಮೆ, ಮೂರೂ ಇದಾವೆ ಸರ್. ಈಗ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ ಏನು ಮಾಡ್ತಾರೆ ಅಂದರೆ ಕಂಪನಿಯವರಿಗೆ ಆರೋಗ್ಯ ವಿಮೆ ಕೊಡುತ್ತೆ, ಕಂಪನಿಯವರಿಗೆ ಆಕ್ಸಿಡೆಂಟ್ ಪಾಲಿಸಿನ ಮಾಡಿಕೊಡುತ್ತೆ. ಅಪಘಾತ ಆದರೆ ಆ ಕುಟುಂಬಕ್ಕೆ ಒಂದು 10 ಲಕ್ಷ 15 ಲಕ್ಷ ಬಂದರೆ, ಕುಟುಂಬ ಯಾವುದೇ ಕಾರಣಕ್ಕೂ ಒಬ್ಬ ಸಂಪಾದನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡ್ರೆ ಸಂಪೂರ್ಣವಾಗಿ ಕುಟುಂಬ ಬೀದಿಗೆ ಬರುತ್ತೆ. ಬಡ ಕುಟುಂಬಗಳು, ಸರ್ಕಾರದ ಆಲೋಚನೆ ಏನು, ಅವ್ರಿಗೆ ಮುಂದಿನ ದಿನಕ್ಕೆ ಆದಾಯಕ್ಕೆ ಮೂಲಗಳನ್ನು ಸೃಷ್ಟಿ ಮಾಡೋ ದೃಷ್ಟಿಯಿಂದಾಗಿ ಈ ಸಣ್ಣ ಸಣ್ಣ ವಿಮೆಗಳನ್ನು ಮಾಡಿಕೊಟ್ಟಿದ್ದಾರೆ. ಉದಾಹರಣೆಗೆ ಈ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತಕ್ಕಂಥದ್ದು ಅಪಘಾತ ವಿಮೆ 18 ವರ್ಷದಿಂದ 70 ವರ್ಷದವರೆಗೂ ಕವರ್ ಮಾಡ್ತಾರೆ ಅಪಘಾತ ವಿಮೆಯನ್ನು. ಸೊ ಅವರು ವರ್ಷಕ್ಕೆ ಕಟ್ಟಬೇಕಾಗಿರ್ತಕ್ಕಂಥದ್ದು 20 ರೂಪಾಯಿ. 20 ರೂಪಾಯಿಗೆ 2 ಲಕ್ಷ ಹಣ ಬರುತ್ತೆ ಸರ್ ಅಪಘಾತ ಆದರೆ. ಅಪಘಾತವಾಗಿ ಜೀವ ಕಳ್ಕೊಂಡ್ರೆ ಅಥವಾ ಅಪಘಾತವಾಗಿ ಸಂಪೂರ್ಣವಾಗಿ ಅಂಗವೈಕಲ್ಯತೆಯನ್ನು ಒಳಗೊಂಡ್ರೆ ಅದಕ್ಕೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಪಾರ್ಶಿಯಲಿ ಅಂದರೆ ಸ್ವಲ್ಪ ಅಂಗವೈಕಲ್ಯ, ಏನಂತಾರೆ ಅದನ್ನು ಸಂಪೂರ್ಣವಾಗಿ ಆಗಲಿಲ್ಲ, ಒಂದು ಕೈ ಹೋಯ್ತು ಅಥವಾ ಸ್ವಲ್ಪ ಒಂದು ಕಾಲು ಮುರಿದೋಗ್ಬಿಡ್ತು, 2 ಕೈ ಹೋಯ್ತು, ಅದಕ್ಕೆ 1 ಲಕ್ಷ ರೂಪಾಯಿ ವರೆಗೆ ಸರ್ಕಾರ ವಿಮೆಯನ್ನು ಒದಗಿಸ್ಕೊಡುತ್ತೆ ಸರ್. ಮಾಡಿಸ್ಕೊಳ್ಳೋ ಸುಲಭ ಇದನ್ನು, ಈ ವಿಮೆಗಳನ್ನು ಮಾಡಿಸ್ಕೊಳ್ಳೋದು ಕಷ್ಟವೇನಲ್ಲ. ಯಾವುದೇ ವ್ಯಕ್ತಿ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಅಥವಾ ಈವನ್ ಖಾಸಗಿ ಬ್ಯಾಂಕ್ಗಳಲ್ಲಿ ಖಾತೆಯನ್ನು, ಉಳಿತಾಯ ಖಾತೆಯನ್ನು ಹೊಂದಿದ್ರೆ ಅಥವಾ ಪ್ರಧಾನ ಮಂತ್ರಿ ಜನ್ಧನ್ ಖಾತೆಯನ್ನು ಹೊಂದಿದ್ರೆ, ಸೊ ಒಂದು ಫಾರಂ ಕೊಡ್ತಾರೆ, ಅವಾಗಲೇ ಅಕೌಂಟ್ ಓಪನ್ ಮಾಡಿಸುವಾಗ ಫಾರಂನಲ್ಲಿ ಈ ಇನ್ಶೂರೆನ್ಸ್ಗಳು ನನ್ನ ಆಸಕ್ತಿ ಇದೆ, ನೀವು ಎಲಿಜಿಬಲ್ ಇದ್ದೀರಿ ಅಂದರೆ ಟಿಕ್ ಮಾಡಿ ಕೊಟ್ಬಿಟ್ರೆ ಇನ್ಶೂರೆನ್ಸ್ ಆಯಿತು, ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ನಿಮಗೆ ವಿಮೆ ಆಕ್ಟಿವೇಟ್ ಆಗುತ್ತೆ. ಒಂದು ಎಚ್ಚರಿಕೆ, ನಾನು ಈ PMJJBY ಮತ್ತು PMSBY, ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, June 1 to May 31 ವಿಮೆ ಇರುತ್ತೆ ಸರ್. May 31 ನಿಮ್ಮ ಅಕೌಂಟಲ್ಲಿ 600 ರೂಪಾಯಿ ಇಟ್ಟಿರ್ಬೇಕು. ನೀವು ಯಾರ್ಯಾರು ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇದೆ ಅಥವಾ ಉಳಿತಾಯ ಖಾತೆ ಇದೆ, ಜನ ಏನು ಅನ್ಕೋತಾರೆ, ಪರವಾಗಿಲ್ಲ ಬಿಡು ಅಂತ ಸುಮ್ಮನಿರ್ತೀವಿ ಸರ್. ಇದು ನಡೆದಿದೆ, June 1 ವಿಮೆ ಆಗಿಲ್ಲ, ಮಧ್ಯರಾತ್ರಿ 12 ಗಂಟೆಗೆ ವಿಮೆ ಲ್ಯಾಪ್ಸ್ ಆಗ್ಬಿಡ್ತು, June 1 ಯಾವುದೋ ಒಂದು ಸಾವಾಗ್ಬಿಡ್ತು, ಅವಾಗ ಅವರು ಈ ಪಾಲಿಸಿ ಫಾರ್ಮ್ ತಗೊಂಡ್ಬರ್ತಾರೆ ಸರ್ ಬ್ಯಾಂಕ್ ಹತ್ರಕ್ಕೆ ಅಥವಾ ನಮ್ಮ ಹತ್ರಕ್ಕೆ, ಸರ್ ನಂದು ಇನ್ಶೂರೆನ್ಸ್ ಇದೆ ಇದನ್ನ ಕ್ಲೈಮ್ ಮಾಡಿಸ್ಕೊಡಿ, ಹಿಂಗಾಗ್ಬಿಡ್ತು ಅಂತೇಳಿ. ಅಲ್ಲಪ್ಪ 12 ಗಂಟೆಗೆ ಇದು ವಿಮೆ ಮುಗಿದೋಗ್ಬಿಟ್ಟಿದೆ, ನೀವು ಮಾಡ್ಕೋಬೇಕಿದ್ದೀರಿ ಅಂತ ಹೇಳ್ಬಿಟ್ಟು ಸರ್ಕಾರಿ ಅಧಿಕಾರಿಗಳನ್ನೇ ದೂಷಣೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಸೃಷ್ಟಿಯಾಗ್ತಿದೆ. ಅಂದರೆ ಇದನ್ನು ನಾವು ಏನು ಹೇಳ್ತೇವೆ ಅಂದರೆ ಸಾಮಾನ್ಯ ಜ್ಞಾನ, ನನ್ನ ಖಾತೆಯಲ್ಲಿ ಹಣ ಇಟ್ಟಿರಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನ ಅವರಲ್ಲಿ ಇರಲ್ಲ, ಅದು ತಪ್ಪು ಅಂತ ನಾನು ಹೇಳಲ್ಲ, ಅಥವಾ ಗೊತ್ತಿಲ್ಲ, ಬೇಕು ಅಂತ ಯಾರು ಮಾಡಲ್ಲ. ಇಷ್ಟ ಪ್ರಮಾಣದ ಹಣ ಅಲ್ಲಿ ಇಟ್ಟಿರಿ, 600 ರೂಪಾಯಿ ಸಾಕು ಸರ್, 436 ರೂಪಾಯಿ ಪ್ಲಸ್ 20 ರೂಪಾಯಿ 456 ರೂಪಾಯಿ ನಿಮ್ ಖಾತೆಲಿ ಇಡಿ, ಎರಡೂ ವಿಮೆಗಳು ಆಟೋಮೆಟಿಕ್ ಆಗಿ 12 ಗಂಟೆಗೆ ರಿನಿವಲ್ ಆಗ್ಬಿಡುತ್ತೆ. ಅಂದ್ರೆ ಈ ಒಂದು ಪರಿಜ್ಞಾನ ಈ ಒಂದು ಮೇ ತಿಂಗಳ ಮೊದಲೇ ತಮಗೆ ಗೊತ್ತಿರ್ಬೇಕಲ್ಲ. ಹೌದು, ಮತ್ತೆ ಇದ್ರ ಬಗ್ಗೆ ತಿಳುವಳಿಕೆನು ಕೊಡಿಸ್ಬೇಕು ಸರ್. ಇವಾಗ ಪಟ್ಟಣ ಪ್ರದೇಶದಲ್ಲಿ ಓದಿರೋರಿಗೆ ಜ್ಞಾಪಕ ಇರೋದಿಲ್ಲ ಸರ್ ಈ ವಿಷಯಗಳು ಎಷ್ಟೋ ಜನಕ್ಕೆ. ಏನ್ ರೈತ ಬಾಂಧವರು ಅವ್ರು ಎಷ್ಟು ಯಾವ್ಯಾವ ಕೆಲಸದಲ್ಲಿ, ಅದರಲ್ಲೂ ಈಗ ಸೀಸನ್ ಮೇ ತಿಂಗಳು ಬಂದಾಗ ಕೃಷಿ ಚಟುವಟಿಕೆಗಳಲ್ಲಿ ಶುರು ಆಗ್ತಾರೆ, ಇದನ್ನ ಮರೀತಾರೆ. ನಾವು ರೈತ ಕುಟುಂಬದವರಿಗೆ, ಗ್ರಾಮೀಣ ಭಾಗದ ಜನಗಳಿಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮನೆ ಮನೆಗೆ ಹೋಗಿ ಈ ವಿಷಯನ ಮೇ ತಿಂಗಳಲ್ಲಿ ತಿಳಿಸ್ತೀವಿ ಸರ್. ಈ ತಿಂಗಳಲ್ಲಿ ನಿಮ್ ಖಾತೆನಲ್ಲಿ ಹಣ ಇಡಿ, ಈ ತಿಂಗಳಲ್ಲಿ ನಿಮ್ ಖಾತೆನಲ್ಲಿ 600 ರೂಪಾಯಿ ಇಟ್ಟಿರಿ ಸಾಕು, ಇಲ್ಲ ಅಂದ್ರೆ ಡೆಪಾಸಿಟ್ ಮಾಡಿ. ಜೀರೋ ಬ್ಯಾಲೆನ್ಸ್ ಅಕೌಂಟ್ಲಿ ದುಡ್ಡುಗಳಲ್ಲಿ ಉಚಿತವಾಗಿ ನಮಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಕೆಲವೊಂದು ಸೇವೆಗಳು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲದೇ ಇರಬಹುದು. ಇಲ್ಲದೇ ಇದ್ದ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಆಭಾ ಕಾರ್ಡ್ ಅನ್ನು ಹೊಂದಿರ್ತೀರೋ ಅವರು ಅಲ್ಲಿ ಇರ್ತಕ್ಕಂಥ ವೈದ್ಯರು ಈ ಸೇವೆ ನಮ್ಮಲ್ಲಿಲ್ಲ, ನೀವು ಬೇರೆ ಆಸ್ಪತ್ರೆಯಲ್ಲಿ ಈ ಸೇವೆಯನ್ನು ಪಡ್ಕೊಳ್ಬಹುದು ಅಂತೇಳಿ ಆ ವೈದ್ಯರು ನಿಮಗೆ ದೃಢೀಕರಣ ಮಾಡಿ ಕೊಟ್ರೆ, ಆ ಸೇವೆ ಲಿಸ್ಟಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಲ್ಲಿ, ಅದು ಖಾಸಗಿ ಆಸ್ಪತ್ರೆನೂ ಕೂಡ ಆ ಪಟ್ಟಿನಲ್ಲಿ ಇರ್ತದೆ, ನೀವು ಆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಈ ಸೇವೆಯನ್ನು ನೀವು ಪಡ್ಕೋಬಹುದು. ಈ ಆಭಾ ಕಾರ್ಡ್ನ ನೀವು ಉಚಿತವಾಗಿ ಮಾಡಿಸ್ಕೋಬಹುದು. ಎಲ್ಲೆಲ್ಲಿ ನಮ್ಮ ಸಂಸ್ಥೆಯ ಮುಖಾಂತರ ಕೆಲಸ ನಿರ್ವಹಿಸ್ತಕ್ಕಂಥ ಡಿಜಿಟಲ್ ಸಖಿಗಳಿದ್ದಾರೆ, ಡಿಜಿಟಲ್ ಸಖಿಗಳು ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಬಂದಾಗ ದಯಮಾಡಿ ಈ ವಿಷಯವನ್ನು ಅವರಿಗೆ ಕೇಳಿ, ಅವರು ಮಾಹಿತಿ ಕೊಟ್ಟಾಗ ಇದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ, ಅಗತ್ಯ ಇರತಕ್ಕಂಥ ಮೂಲ ದಾಖಲಾತಿಗಳನ್ನು ಕೊಡಿ, ನಿಮಗೆ ಆಭಾ ಕಾರ್ಡನ್ನು ಅವರು ಮಾಡಿಸ್ಕೊಡ್ತಾರೆ. ಇಲ್ಲಾಂದ್ರೆ ನಮ್ಮ NRLM ಸಂಜೀವಿನಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರು ನಿಮ್ಮ ಗ್ರಾಮಗಳಿಗೆ ಬಂದಾಗ, ಅಥವಾ ಗ್ರಾಮ ಪಂಚಾಯತಿನಲ್ಲಿ ನೀವು ಆ ಕಡೆ ಹೋದಾಗ, ಅಥವಾ ಗ್ರಾಮ ಒಂದಿಗೆ ಹೋದಾಗ ನೀವು ಈ ಒಂದು ಆಭಾ ಕಾರ್ಡನ್ನು, ಆರೋಗ್ಯ ಭಾರತ್ ಕಾರ್ಡ್ ಏನಿದೆ, ಅದನ್ನು ನೀವು ಕೂಡ ಮಾಡಿಸ್ಕೋಬಹುದು. ಇದ್ರ ಮುಖಾಂತರನೂ ಕೂಡ ನಿಮಗೆ ಸಾಕಷ್ಟು ಉಚಿತವಾದ ಚಿಕಿತ್ಸೆಯನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಅನುಕೂಲವನ್ನು ನೀವು ಮಾಡ್ಕೋಬಹುದು. ಜೊತೆಗೆ ಕೋಆಪರೇಟಿವ್ ಸೊಸೈಟಿ ಏನಿದೆ, ನಮ್ಮ ಹಾಲಿನ ಕೇಂದ್ರ, ನಂದಿನಿ ಹಾಲಿನ ಕೇಂದ್ರಗಳಿದೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ, ಅಲ್ಲಿ ಯಶಸ್ವಿನಿ ಕಾರ್ಡನ್ನು ಕೂಡ ಕೊಡ್ತಾ ಇದ್ದಾರೆ ಸಾಕಷ್ಟು ಆಸ್ಪತ್ರೆಗಳಲ್ಲಿ. ಈವನ್ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ನಾವು ನೋಡ್ತೀವಿ ಸರ್, ಎಲ್ಲೆಲ್ಲಿ ನಾವು ಟ್ರೀಟ್ಮೆಂಟ್, ಬೇರೆ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅಂತ ಹೋದಾಗ ಅಲ್ಲಿ ಬರೆದಿರ್ತಾರೆ ಯಶಸ್ವಿನಿ ಆರೋಗ್ಯ ವಿಮೆ ಕಾರ್ಡನ್ನು ಇಲ್ಲಿ ಪರಿಗಣಿಸಲಾಗುವುದು ಅನ್ನೋ ಒಂದು ಬೋರ್ಡನ್ನು ಕೂಡ ಅಲ್ಲಿ ಹಾಕಿರ್ತಾರೆ. ಸೊ ಇದು ಕೂಡ ಯಾವ ಯಾವ ನಮ್ಮ ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ಗ್ರಾಮೀಣ ಭಾಗದ ಕುಟುಂಬದವರು ಯಾರ್ಯಾರು ನಮ್ಮ ನಂದಿನಿ ಹಾಲಿನ ಕೇಂದ್ರಕ್ಕೆ ಹಾಲನ್ನು ಹಾಕ್ತಾರೋ ಅವರಿಗೂ ಕೂಡ ಯಶಸ್ವಿನಿ ಕಾರ್ಡನ್ನು ಕೂಡ ಕೊಡ್ತಾರೆ, ಅವರು ಕೂಡ ಉಚಿತವಾಗಿ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಇದ್ರ ಜೊತೆಗೆ ಕಾರ್ಮಿಕ ಇಲಾಖೆ ಮುಖಾಂತರ ಅಸಂಘಟಿತ ಕಾರ್ಮಿಕರು ಯಾರೆಲ್ಲ ಇದಾರೋ ಅಸಂಘಟಿತ ಕಾರ್ಮಿಕರಿಗೆ ವಿಶೇಷವಾಗಿ ವಿಮೆಯನ್ನು ಅವ್ರಿಗೆ ಮಾಡಿಕೊಡ್ತಾರೆ, ಅವರೆಲ್ಲರಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ಕೊಡ್ತಾರೆ ಲೇಬರ್ ಡಿಪಾರ್ಟ್ಮೆಂಟ್ ಇಂದ. ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೋಬೇಕು, ಪ್ರತಿ 2 ವರ್ಷಕ್ಕೊಂದ್ಸಲ ಕಾರ್ಡನ್ನ ರಿನಿವಲ್ ಮಾಡ್ಕೋಬೇಕು. ಯಾರಿಗೆ ಆ ಕಾರ್ಡ್ ಇದೆಯೋ ಅವರಿಗೂ ಕೂಡ ಉಚಿತವಾದ ಚಿಕಿತ್ಸೆ, ಅಪಘಾತ ಆದರೆ ಅವರಿಗೆ ವಿಮೆ, ಅಪಘಾತದಲ್ಲಿ ಅವರು ಕೈ ಕಾಲು ಅಥವಾ ಏನಾದ್ರು ಊನಾದರೆ, ನೋವಾದರೆ ಅಥವಾ ಅದನ್ನು ಮುರಿದೋದ್ರೆ ಅದಕ್ಕೂ ಕೂಡ, ಒಂದು ಕೈ ಪ್ರಾಬ್ಲಮ್ ಆಯಿತು ಅಂದರೆ 50,000, ಎರಡು ಕೈ ಪ್ರಾಬ್ಲಮ್ ಆಯಿತು ಅಂದರೆ 1,00,000, ಈ ಥರದ ಒಂದು ವಿಮಾ ಸೌಲಭ್ಯವನ್ನು ಕೂಡ ಕಾರ್ಮಿಕ ಇಲಾಖೆ ಮುಖಾಂತರ ಅಸಂಘಟಿತ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ, ಮಹಿಳೆಯರು, ಮಕ್ಕಳು, ರೈತರು ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲರಿಗೂ ಅನುಕೂಲವಾಗ್ತಕ್ಕಂಥ ಅತಿ ಕಡಿಮೆ ಹಣ ಪಾವತಿ ಮಾಡಿ ಪಡಿತಕ್ಕಂಥ ವಿಮಾ ಸ್ಕೀಮ್ಗಳನ್ನು ನಮ್ಮ ಗ್ರಾಮೀಣ ಭಾಗದ ಸಮುದಾಯದವರು ಪಡ್ಕೊಳ್ಳೋದಕ್ಕೆ ಅವಕಾಶಗಳುಂಟು. ಆದರೆ ಎಲ್ಲರಿಗೂ ಕೂಡ ಮಾಹಿತಿ ಕೊಡ್ತಕ್ಕಂಥ ಒಂದಷ್ಟು ಸಂಸ್ಥೆಗಳು ಇದ್ರ ಮೇಲೆ ಕೆಲಸ ಮಾಡಬೇಕಾಗಿದೆ. ಬರೀ ಬ್ಯಾಂಕ್ನವರು ಹೇಳಬೇಕು ಅಂತೇನಿಲ್ಲ, ಬ್ಯಾಂಕ್ನವರು ಹೇಳ್ತಾ ಇದ್ದಾರೆ, ಆದರೆ ಮಾಹಿತಿ ಎಲ್ಲ ಸಮುದಾಯದವರಿಗೂ ತಲುಪ್ತಿಲ್ಲ. ಆ ನಿಟ್ಟಿನಲ್ಲಿ ಮಾಹಿತಿಯನ್ನು ಸರಿಯಾಗಿ ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ ಸರ್. ಅದು ತಾವು ತಮ್ಮ NGO ಸಂಸ್ಥೆ ಮೂಲಕ ಮಾಡ್ತಾ ಇದ್ದೀರಿ. ಹೌದು, ಈಗಾಗಲೇ ಇದಕ್ಕಾಗಿ ನೀವು ಅನೇಕ ಪ್ರತಿನಿಧಿಗಳನ್ನು ಕೂಡ ಈಗ ತರಬೇತಿಗೊಳಿಸಿದ್ದೀರಿ. ಹೌದು ಸರ್, ಈಗ ನಮ್ಮಲ್ಲಿ ಆವಾಗಲೇ ನಾನು ಬೆಳಿಗ್ಗೆ ಮಾತಾಡುವಾಗ ಹೇಳ್ತಾ ಇದ್ವಿ, ಡಿಜಿಟಲ್ ಸಖಿ ಅವರು 10th class ಓದಿರ್ತಾರೆ, ಅವ್ರನ್ನ ಸ್ವಯಂ ಸೇವಕರಾಗಿ ನಾವು ತಗೊಂಡಿದೀವಿ. ಅವ್ರನ್ನ 4-5 ಗ್ರಾಮಗಳಲ್ಲಿ ಮನೆ ಮನೆ ಮನೆಗೆ ಹೋಗಿ ಮಾಹಿತಿ ಕೊಡ್ತಕ್ಕಂಥ ಕೆಲಸ. ಇದೇನಾಗ್ಬಿಡುತ್ತೆ ಅಂದ್ರೆ, ಎಲ್ಲ ಒಂದ್ ಕಡೆ ನಾವು ಮೈಕಲ್ಲೋ ಅಥವಾ ತಾಲೂಕ್ ಪಂಚಾಯತಿ ಹತ್ರನೋ ಅಥವಾ ಜಿಲ್ಲಾ ಪಂಚಾಯತಿ ಹತ್ರನೋ ಮಾಹಿತಿ ಕೊಟ್ರೆ ತಲುಪಲ್ಲ. ಮನೆ ಮನೆಗೆ ಹೋಗಿ ನಾವು ಮಾಹಿತಿ ಕೊಟ್ಟಾಗ ಅವರು ಒಂದೊಂದ್ಸರಿ, ಇದು ಒನ್ ಸೈಡ್ ಮಾಹಿತಿ ಆಗಬಾರ್ದು ಸರ್. ಒನ್ ಸೈಡ್ ಮಾಹಿತಿ ಅಂದ್ರೆ ನಾನು ಹೇಳ್ತೀನಿ ನೀವು ಕೇಳಿಸ್ಕೋ ಅಷ್ಟೇ, ಅಂದ್ರೆ ಅವ್ರ ಮನಸ್ಸಲ್ಲಿರೋ ಪ್ರಶ್ನೆಗಳಿಗೆ ಪರಿಹಾರ ಆಗಲ್ಲ, ಅವ್ರು ಕನ್ವಿನ್ಸ್ ಆಗಲ್ಲ. ನೀವು ವಿಮೆ ಹಣ ನಗಣ್ಯ ಇರುತ್ತೆ, ಆದ್ರೆ ಅದ್ರ ಪ್ರಯೋಜನ ಎಷ್ಟಿರುತ್ತೆ ಸರ್? ಈಗ ಅಪಘಾತಗಳು ನಾವು ಹೇಳಿ ಮಾಡಿಸಿ ಬರಲ್ಲ, ಅವು ಬರಲ್ಲ, ಅದು ಅಕಸ್ಮಾತ್ ಆಗಿರ್ತವೆ. ಹೌದು, ಹೌದಲ್ಲ, ಅನಾಹುತ ದೊಡ್ಡದಾಗಿರ್ತದೆ. ಹೌದು, ನಿಮ್ಗೆ ಆವಾಗ ಸ್ವಲ್ಪ ಪರಿಹಾರ ಬಂದ್ರುವ ಅದು ನಿಮ್ಗೆ ಕಿಂಚಿತ್ ಅದು ನಿಮ್ಗೆ ಒಳ್ಳೇದಾಗ್ತದೆ. ಹೌದು ಸರ್, ಈ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಸರ್, ಹೇಗೆ ಈ ಒಂದು ವಿಮೆಗಳು ಅವರಿಗೆ ಅನುಕೂಲ ಆಗ್ತವೆ. ಯಾರು ಕೂಡ ವಿಮೆ ಮಾಡಿಸ್ಕೊಳ್ಳುವಾಗ ನಾನು ಸತ್ತೋಗ್ತೀನಿ ಅಂತ ವಿಮೆ ಮಾಡಿಸ್ಕೊಳ್ಳೋದಿಲ್ಲ. ನೀವು ಹೇಳಿದ ಕರೆಕ್ಟ್, ಅಚಾನಕ್ ಆಗ್ತಕ್ಕಂಥ ಘಟನೆ ಅಷ್ಟೇ. ಒಂದು ಕುಟುಂಬದಲ್ಲಿ ತಾಯಿ ಮಗ ಇಬ್ಬರೇ, ತಾಯಿಗೂ ವಿಮೆ ಮಾಡಿಸ್ಕೊಟ್ಟಿದ್ವಿ, ಮಗನಿಗೂ ವಿಮೆ ಮಾಡಿಸ್ಕೊಟ್ಟಿದ್ವಿ. ಮಗ ದುಡಿತಿದ್ದ ಫ್ಯಾಕ್ಟ್ರಿಯಲ್ಲಿ, ತಾಯಿ ಮನೇಲಿದ್ದರು, ಮಗ ದುಡಿತಿದ್ದವನಿಗೆ ಅಪಘಾತದಲ್ಲಿ ಸತ್ತೋಗ್ಬಿಟ್ಟ. ತಾಯಿಗೆ ಯಾವುದೇ ಆದಾಯದ ಮೂಲ ಇಲ್ಲ, ಕೆಲಸ ಮಾಡ್ತಾ ಇಲ್ಲ, ಮನೇಲಿ ಒಬ್ಬಳೆ, 65-70 ವರ್ಷ ಆಗಿದೆ. ಅವಾಗ ಒಂದು ಸ್ವಲ್ಪ ಯಾವುದೋ ಪೆನ್ಷನ್ ಬರ್ತಾ ಇತ್ತು ಅಷ್ಟೇ. ಜೀವನ ಹೆಂಗೆ ನಡಿಬೇಕು ಅವ್ರದ್ದು ಸರ್? ಸೊ ಆಗ ಈ ವಿಮೆ ಏನಿತ್ತಲ್ಲ, ವಿಮೆಯನ್ನ ಮುಂದೆ ನಿಂತು ಬ್ಯಾಂಕಿನವರ ಸಹಕಾರದೊಂದಿಗೆ ಅಗತ್ಯ ಇರ್ತಕ್ಕಂತ ದಾಖಲಾತಿ ಕೊಡೋದಕ್ಕೆ ಅಜ್ಜಿ ಗೊತ್ತಿಲ್ಲ ಸರ್. ಡೆತ್ ಸರ್ಟಿಫಿಕೇಟ್ ಮಾಡ್ಸ್ಕೋಬೇಕು ಎಲ್ಲಿ ಮಾಡ್ಸ್ಕೋಬೇಕು ಗೊತ್ತಿಲ್ಲ, ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಸರ್, ಎಲ್ಲ ಅಪ್ಲೈ ಮಾಡಬೇಕು ಅಂತ ಗೊತ್ತಿಲ್ಲ. ಇದೇ ಸರ್ ಮಾಹಿತಿ ಕೊರತೆ. ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದಕ್ಕೆ ಮಾಹಿತಿ ಕೊರತೆ, ಇನ್ಶೂರೆನ್ಸ್ ಮಾಡಿಸ್ಕೊಂಡವರು ಇದನ್ನ ಕ್ಲೈಮ್ ಎಲ್ಲಿ ಮಾಡ್ಕೋಬೇಕು, ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಅಗತ್ಯ ಇರತಕ್ಕಂಥ ಮೂಲ ದಾಖಲಾತಿಗಳನ್ನು ನಾವು ಏನಿಟ್ಕೋಬೇಕು ಅನ್ನೋದು ಕೂಡ ಇರೋದಿಲ್ಲ ಸರ್. ಹಾಗಾಗಿ ಆ ಕುಟುಂಬಕ್ಕೆ ನಾವು ಸಪೋರ್ಟ್ ಮಾಡಿ 4 ಲಕ್ಷ ರೂಪಾಯಿ ಕುಟುಂಬಕ್ಕೆ ಬಂತು. ಆ ತಾಯಿ ಮುಂದೆ ನಿಂತು ನಮ್ಮ ಟೀಮ್ನವರು ಡಿಜಿಟಲ್ ಸಖಿ ಪಾಲಿಸಿ, ಅದು ಹೌದು ಸರ್, ಪಾಲಿಸಿನೂ ನಾವೇ ಮಾಡಿಸಿದ್ವಿ, ಕ್ಲೈಮನ್ನು ನಾವೇ ಮಾಡಿಸ್ಕೊಟ್ವಿ, ಮತ್ತೆ ಆ ತಾಯಿಗೆ ಸಣ್ಣದಾಗಿ ಒಂದು ಬಿಸ್ನೆಸ್ ಆಕ್ಟಿವಿಟಿನ ಮಾಡ್ಕೊಂಡು, ಅವ್ರಿಗೆ ಬಿಸ್ನೆಸ್ನ ಒಂದು ಮೈಂಡ್ ಇರೋದಿಲ್ಲ ಸರ್, ದುಡ್ಡು ತಗೊಂಡ್ರೆ ತಿನ್ಬಿಡ್ತೀರಿ ಖಾಲಿ ಆಗ್ಬಿಡುತ್ತೆ, ಹಂಗ ಮಾಡ್ಬೇಡಿ. ಒಂದ್ 2 ಲಕ್ಷ ರೂಪಾಯಿ ಬೇಕಲ್ಲ ಒಂದು ಚಟುವಟಿಕೆ, ಚಟುವಟಿಕೆ ಬೇಕು, ಆದಾಯ ನಿಮ್ಗೆ ಸ್ವಲ್ಪ ಬರ್ತಾ ಇರಬೇಕು, ಆ ತರದ್ ಮಾಡ್ಕೊಳ್ಳಿ ಅಂದಾಗ ಆಸಕ್ತಿಯಿಂದ ಸರಿ ಸರ್ ಸಣ್ಣದಾಗ ಒಂದು ಅಂಗಡಿ ಹಾಕೊಳ್ತೀನಿ ನಾನು. 2 ಲಕ್ಷ ರೂಪಾಯಿಗೆ ಅಂಗಡಿ ಹಾಕೊಂಡ್ರು, 1.5 ಲಕ್ಷ ರೂಪಾಯಿನ ಫಿಕ್ಸೆಡ್ ಡಿಪಾಸಿಟ್ ಮಾಡ್ಕೊಳ್ಳೋ ಕೆಲಸ. ಈ ತರನು ಕೂಡ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕ ಸಾಕಷ್ಟು ಇದಾವೆ ಈ ತರ ಉದಾಹರಣೆಗಳು. ವಿಮೆಯನ್ನ ಕ್ಲೈಮ್ ಮಾಡ್ಕೊಳ್ತಕ್ಕಂಥ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ರು ತುಂಬಾ ಇದಾವೆ ಸರ್. ಸಾಕಷ್ಟು ಜನ ಈಗ ತಾವು ಡಿಜಿಟಲ್ ಮಾಹಿತಿ ಸಲುವಾಗಿ ಡಿಜಿಟಲ್ ಸಖಿ ಅಂತ ಅದು ಕೂಡ ತಾವು ತರಬೇತಿಗೊಳ್ತಾ ಇದ್ದೀರಲ್ಲ, ಯಾವ ತರ ತರಬೇತಿಗೊಳಿಸ್ತೀರಿ? ಹಾ ಸರ್, ಆ ಡಿಜಿಟಲ್ ಸಖಿಗಳು ಅಂತ ನಾವೇನು ತಗೊಳ್ತಿದೀವೋ ಅವ್ರಿಗೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಸರಿಯಾದ ಬಳಕೆಗೆ ಸಂಬಂಧಪಟ್ಟಂತೆ ಫಸ್ಟು ಅವ್ರಿಗೆ ತರಬೇತಿ ಕೊಡ್ತೀವಿ ಸರ್. ಮಲ್ಲೇಶ್ ಅವರು, ಈಗ ಈ ಒಂದು ಡಿಜಿಟಲ್ ಸಖಿ ಅಂತ ಈ ಒಂದು ಮಾಹಿತಿನ ತಾವು ತಮ್ಮ ಪ್ರತಿನಿಧಿಗಳಿಗೆ ಕೊಡ್ತೀರಲ್ಲ, ಇದರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ತಾವು ಕೊಡ್ತಾ ಇದ್ದೀರಿ. ಈ ಅನೇಕ ಈಗ ಕೃಷಿ ಕುಟುಂಬದವರಿಗೆ ಅಥವಾ ಕೃಷಿ ಸಮುದಾಯದವರಿಗೆ ಈ ಒಂದು ಯೋಜನೆಯ ಮಾಹಿತಿ ಕೊಡೋದರಿಂದ ಅವರಿಗೆ ತುಂಬ ಗೊತ್ತಾಗ್ತದೆ, ಇಂಥ ಒಂದು ಯೋಜನೆಗಳಿದಾವಲ್ಲ, ಇಂಥ ಒಂದು ಯೋಜನೆ ಮಾಡಿಕೊಂಡ್ರೆ ತಮಗೆ ಅಪಘಾತದಲ್ಲಿ ಅಥವಾ ಏನೋ ಅನಾಹುತವಾದಾಗ ತಮ್ಮ ಕೈ ಹಿಡಿತವೆ ಅನ್ನೋದು ಹೌದಲ್ಲ? ಇವು ಸಾಕಷ್ಟು ಜನರಿಗೆ ಇದು ಕೊಡೋದ್ರಿಂದ ಇದು ಉಪಯುಕ್ತ ಅನಿಸ್ತದೆ. ಹೌದು ಸರ್. ಹಾಂ, ಸೊ ಈಗ ನೀವು ಹೇಳ್ದಂಗೆ ಡಿಜಿಟಲ್ ಸಖಿ ಅನ್ನೋವಂಥವ್ರು ಏನು ಸ್ವಯಂ ಸೇವಕರನ್ನ ನಾವು ಈಗಾಗಲೇ ನೇಮಕ ಮಾಡ್ಕೊಂಡಿದ್ದೀವಿ ಸರ್. ಗ್ರಾಮೀಣ ಭಾಗದ ಕೃಷಿ ಕುಟುಂಬದ 10ನೇ ತರಗತಿ ಓದಿರತಕ್ಕಂಥ ಹೆಣ್ಣು ಮಗಳನ್ನು ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸೋಕ್ಕೆ ಡಿಜಿಟಲ್ ಸಖಿ ಅನ್ನೋ ಒಂದು ಹುದ್ದೆ ಮಾಡಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಸರ್. ತುಮಕೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಬೀದರ್ ಜಿಲ್ಲೆ, ಗುಲ್ಬರ್ಗ ಎಲ್ಲ ಹಿಂದುಳಿದ ಭಾಗಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಮಾತ್ರ ನಾವು ಕಾರ್ಯನಿರ್ವಹಿಸಿಕೆ ತಗೊಂಡಿದ್ದೀವಿ. ಮೊದಲನೇದಾಗಿ ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ ಸರ್. ಯಾವ್ಯಾವೆಲ್ಲ ಸರ್ಕಾರಿ ಯೋಜನೆಗಳಿದೆ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತಂದ್ರೆ ಏನು? 16 ಯೋಜನೆಗಳು ಇವತ್ತು ಸರ್ಕಾರದವು ಇದಾವೆ, ಆದರೆ ಮಾಹಿತಿ ಕೊರತೆ ಅವರಲ್ಲಿದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅವರಿಗೆ. ಹೌದು, ಹೀಗೆ ಎಲ್ಲ ಯೋಜನೆಗಳಿದ್ದಾವೆ, ಅವರಿಗೂ ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ಅರಿವಿದೆ, ಇದು ಮಾಡಿಸ್ಕೊಳ್ಳಕ್ ಹೋಗಲ್ಲ, ನಿರ್ಲಕ್ಷ್ಯನೋ ಏನೋ ಈ ತರ ಆಗ್ಬಿಡುತ್ತದೆ. ಖಂಡಿತ, ತಮ್ಮಂಥವ್ರು ಹೋಗಿ ರೈತ ಕುಟುಂಬದ ಜೊತೆ ಕುಂತು ನೀವು ಮಾಡಿಸಿದಾಗ ಅವ್ರಿಗೆ ಅದ್ರ ಮಹತ್ವ ಗೊತ್ತಾಗುತ್ತೆ, ಅದ್ರ ಮಾಹಿತಿ ಗೊತ್ತಾಗುತ್ತೆ, ಮತ್ ಮುಂದೆ ಏನಾದ್ರು ಅನಾಹುತ ಆದಾಗ ಅದ್ರ ಲಾಭ ಕೂಡ ಗೊತ್ತಾಗುತ್ತೆ ಬರುತ್ತೆ. ಹೌದು, ಎರಡು ವಿಷಯ ಸರ್. ಒಂದು, ಇವಾಗ ಯಾವುದೇ ಹೊಸ ವ್ಯಕ್ತಿ ಒಂದು ಹೊಸ ಗ್ರಾಮಕ್ಕೆ ಹೋದಾಗ ಸಮುದಾಯದವರು ನಂಬಲ್ಲ ಸರ್, ಏನಾಗಿದೆ ನಾವೇ ಹೇಳ್ತಾ ಇದೀವಿ ಡಿಜಿಟಲ್ ಫ್ರಾಡ್ಸು, ಮತ್ತೆ ಅನ್ನೋನ್ ವ್ಯಕ್ತಿಗಳು ಬಂದಾಗ ಅಲೋ ಮಾಡಬೇಡಿ, ಮಾತಾಡಿಸ್ಬೇಡಿ, ಅವ್ರಿಗೆ ಯಾವುದೇ ಮಾಹಿತಿ ಕೊಡಬೇಡಿ, ಮಕ್ಕಳ ಕಳ್ತನ ಆಗ್ತಾ ಇದೆ, ಮಕ್ಕಳ ಸಾಗಾಣಿಕೆ ಆಗ್ತಾ ಇದೆ, ಮೋಸ ಮಾಡ್ತಾ ಇದ್ದಾರೆ, ಈಗೆಲ್ಲ ನಾವು ಹೇಳ್ತಾ ಇರೋದ್ರಿಂದ ಹೊಸ ವ್ಯಕ್ತಿಗಳು ಬಂದಾಗ ಒಂದು ಸಮುದಾಯ ನಮ್ಮನ್ನ ನಂಬೋದಿಲ್ಲ, ಒಪ್ಪಲ್ಲ. ಆದ್ರೆ ಅವ್ರನ್ನ ಒಪ್ಪಿಸೋದಕ್ಕೆ ನಾವು ಸಾಕಷ್ಟು ಸರ್ಕಸ್ ಮಾಡಿದೀವಿ ನಮ್ಮ ಡಿಜಿಟಲ್ ಸಖಿಗಳ ಮುಖಾಂತರ. ಒಪ್ಪಿದ ಮೇಲೆ, ನೀವು ಸರಿಯಾದ ವ್ಯಕ್ತಿ ಅಂತ ಗುರುತಿಸಿದ ಮೇಲೆ ನಿಮ್ಮನ್ನ ಬಿಟ್ಕೊಡೋದಿಲ್ಲ ಸರ್. ಅದೇ ನೀವು ಪ್ರೀತಿ ಕೊಡ್ತಾರೆ. ನೀವು ಯಾವುದೋ ಒಂದು ಊರಲ್ಲಿ ಒಂದು ಕುಟುಂಬದ ಜೊತೆಗೆ ನೀವು ಬೆರೆಯೋದೇ ಮುಖ್ಯ ಮುಖ್ಯ. ಆಮೇಲೆ ಎಲ್ಲಾ ಕುಟುಂಬಗಳು ಇವರು ನಮ್ಗೆ ಒಳ್ಳೇದ್ ಮಾಡಕಾಗಿ ಬಂದಾರೆ ಅಂತ ಹೇಳೋ ಅಭಿಪ್ರಾಯ ಬಂದ್ಬಿಡ್ತು, ಪಾಸಿಟಿವ್ ಆಗಿ ಬರುತ್ತೆ. ಹೌದೌದು, ಅದಕ್ಕೆ ನಾವ್ ಏನ್ ಹೇಳ್ತೀವಿ, ನಮ್ಮ ಡಿಜಿಟಲ್ ಸಖಿಗಳಿಗೆ ಮೊದಲನೇದಾಗಿ ಯಾವ್ದಾದ್ರು ಒಂದು ಸಮಸ್ಯೆಯನ್ನ ಗುರುತಿಸಿ. 16 ಸಮಸ್ಯೆ ಇದಾವೆ ರೈತರದು, ವಿಮೆ ಇಲ್ಲ, ಪೆನ್ಷನ್ ಇಲ್ಲ, ಉಳಿತಾಯದ ಮೂಲಗಳಿಲ್ಲ. ಸರ್, ಇವಾಗ ನಾವು 3 ವಿಷಯನ ಫೋಕಸ್ ಮಾಡ್ತೀವಿ ಸರ್. ಒಂದು ವಿಮೆ, ಎರಡನೇದು ಯಾವ್ದಾದ್ರು ಒಂದು ಉಳಿತಾಯದ ಮೂಲನ ಗುರುತಿಸ್ಕೊಳ್ಳಿ, ಮತ್ತೆ ಯಾರಿಗೆ ಪೆನ್ಷನ್ ಇಲ್ಲ ಪೆನ್ಷನ್ ಯೋಜನೆಗಳನ್ನು ತಗೊಳ್ಳಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಸರಿಯಾಗಿ ಬಳಸಿ, ಡಿಜಿಟಲ್ ಫ್ರಾಡ್ಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಜೊತೆಗೆ ನಿಮ್ಮ ಕುಟುಂಬಕ್ಕೆ ಅಗತ್ಯ ಇರತಕ್ಕಂಥ ಹಣ ಸಾಲ ಇನ್ನೊಂದು ಬೇಕೆ ಬೇಡವೆ ಸರಿಯಾದ ತೀರ್ಮಾನಗಳನ್ನು ತಗೊಳ್ಳಿ. ಮಹಿಳೆಯರಿದ್ದಾರೆ ಕೃಷಿ ಕುಟುಂಬದಲ್ಲಿ, ಗಂಡ ಹೆಂಡತಿ ಮಕ್ಕಳು, ಹೆಂಡತಿಯನ್ನು ಕೂರಿಸ್ಕೊಂಡು ತೀರ್ಮಾನಗಳನ್ನು ತಗೊಳ್ಳಿ ನೀವು ಮನೆಯಲ್ಲಿ ಯಾವ್ದಾದ್ರು ಒಂದು ತೀರ್ಮಾನ ತಗೊಳ್ಳೋವಾಗ. ಯಾಕೆಂದ್ರೆ ಮನೆಯ ಮುಖ್ಯವಾದ ಎಕನಾಮಿಕ್ಸ್ನ ಪ್ರಾಪರ್ ಮೇಂಟೈನ್ ಮಾಡ್ತಕ್ಕಂಥವ್ರು ಮಹಿಳೆ. 10 ರೂಪಾಯಿ ತಂದರೆ 10 ರೂಪಾಯಿನ ಅಕ್ಕಿ ಡಬ್ಬದಲ್ಲಿಟ್ಟು ಉಳಿತಾಯ ಮಾಡಿದಂಥ ಗುಣ, ಮತ್ತು ಆ ಉಳಿತಾಯದ ಮನೋಭಾವ ಇರತಕ್ಕಂಥದ್ದು ಮಹಿಳೆಯರಲ್ಲಿ, ಪುರುಷರಲ್ಲಿ ಉಳಿತಾಯದ ಮನೋಭಾವನೆ ಕಡಿಮೆ. ಹಂಗಾಗಿ ಪುರುಷರು ವ್ಯವಹಾರವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ, ಬಟ್ ಸಣ್ಣ ಸಣ್ಣ ಸಲಹೆಗಳನ್ನು ಮಹಿಳೆ ಕೊಡ್ತಾರೆ. ಹಂಗಾಗಿ ಈ ಡಿಜಿಟಲ್ ಸಖಿಗಳಿಗೆ ನಾವೇನು ಹೇಳ್ತೀವಿ, ಒಂದು ಕುಟುಂಬದ ಸಮಸ್ಯೆಯನ್ನು ಗುರುತಿಸಿ, ಆ ಕುಟುಂಬದ ಸಮಸ್ಯೆಗೆ ಪರಿಹಾರವನ್ನು ಕೊಡಿ. ಯಾವ್ದಾದ್ರು ಒಂದು ಊರಲ್ಲಿ ನಿಮ್ಮನ್ನ ಇಡೀ ಊರು ಕವರ್ ಮಾಡೋಕ್ಕಾಗಿಲ್ಲ ಅಂದರೆ ಆ ಒಂದು ಕುಟುಂಬ ಇಡೀ ಊರಿಗೆ ಹೇಳುತ್ತೆ. ಮೌತ್ ಟು ಮೌತ್ ಪಬ್ಲಿಸಿಟಿ ಅಂತ ಹೇಳ್ತೀವಿ ಸರ್. ಅವ್ರು ಹೇಳೇ ಇಲ್ಲ ಇಲ್ಲ, ಒಬ್ಬರು ಡಿಜಿಟಲ್ ಸಖಿ ಅಂತ ಬಂದಿದ್ದಾರಲ್ಲ, ಅವರು ನಮ್ಗೆ ಈ ಥರದ ಮಾಹಿತಿ ಕೊಟ್ಟಿದ್ದಾರೆ, ಇನ್ಶೂರೆನ್ಸ್ ಬಗ್ಗೆ ನನಗೆ ಮಾಹಿತಿ ಕೊಟ್ಟರು, ಮಾಡಿಸ್ಕೊಂಡೆ, ನನಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಾಡ್ಕೊಂಡಿಲ್ಲ ನನ್ನ ಮಗಳಿಗೆ 10 ವರ್ಷ, ಮರ್ತೋಗಿರ್ತಾರೆ, ಗೊತ್ತಿಲ್ಲ, ಮಾಡ್ಕೊಂಡಿದ್ದೀವಿ ಅಂದ್ಕೊಂಡಿರ್ತಾರೆ. 9ನೇ ವರ್ಷದಲ್ಲಿ ಇರುತ್ತೆ ಹೆಣ್ಮಗು, ಇನ್ನೊಂದು ವರ್ಷ ಹೋದರೆ ಮುಗಿದೋದ್ರೆ ಎಲಿಜಿಬಲ್ ಇಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆಗೆ. ಅತಿ ದೊಡ್ಡ ಕಾರ್ಯಕ್ರಮ ಅದು. ನಾವು ಸಹಾಯ ಮಾಡಿ ಅವರಿಗೆ ಮಾಡಿಸ್ಕೊಟ್ವಿ, ಖುಷಿ ಆಗ್ತಾರೆ. ಆವಾಗ ಅದೇ ಮಾಹಿತಿನ ಬೇರೆಯವ್ರಿಗೂ ಹೇಳ್ತಾರೆ. ಮಹಿಳೆಯರಿಗೆ ಒಂದು ಕೇಂದ್ರ ಸರ್ಕಾರದ ಮಹಿಳಾ ಸನ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ MSSC ಪೋಸ್ಟ್ ಆಫೀಸಲ್ಲಿ ಮಾಡಿಸ್ಕೋಬೇಕು ಸರ್. ತುಂಬ ಜನಕ್ಕೆ ಈಗಲೂ ಗೊತ್ತಿಲ್ಲ, 10% ಮಹಿಳೆಯರಿಗೂ ಗೊತ್ತಿಲ್ಲ. ಯಾವ ಕುಟುಂಬದಲ್ಲಿ ಹೆಣ್ಮಗಳಿಲ್ಲ ಸುಕನ್ಯಾ ಸಮೃದ್ಧಿ ಯೋಜನೆ ನಾವು ಮಾಡಿಸ್ಕೊಳ್ಳೋಕ್ಕಾಗಿಲ್ಲ, ನೀವು ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಳಿ, 2 ಲಕ್ಷ ರೂಪಾಯಿವರೆಗೂ ನೀವು ಅದರಲ್ಲಿ ಆ ಪೋಸ್ಟ್ ಆಫೀಸ್ ಖಾತೆಯಲ್ಲಿ ಹಣವನ್ನು ಉಳಿತಾಯ ಮಾಡಿಸ್ಬೋದು. ತಿಂಗಳಿಗೆ 1,000 ರೂಪಾಯಿನೂ ಕೂಡ ನೀವು ಅದರಲ್ಲಿ ಡೆಪಾಸಿಟ್ ಮಾಡ್ಬೋದು. ಸುಮಾರು 7.5% ರೇಟ್ ಆಫ್ ಇಂಟ್ರೆಸ್ಟ್ನ ಅವ್ರು ನಿಮಗೆ ಹಾಕಿಕೊಡ್ತಾರೆ. ಸೊ 2 ವರ್ಷ ಆದಮೇಲೆ ನೀವು ಆ ಏನು ಹಣ ನೀವು ಡೆಪಾಸಿಟ್ ಮಾಡಿರ್ತಿರಲ್ಲ, ತಿಂಗಳ ತಿಂಗಳ ಕೂಡಿಟ್ಟಿರ್ತಿರಲ್ಲ, ಅದನ್ನ ವಿತ್ಡ್ರಾ ಮಾಡ್ಕೋಬಹುದು. ವಿತ್ ಇಂಟ್ರೆಸ್ಟ್ ನಿಮಗೆ ಅದು ವಾಪಸ್ ಕೊಡುತ್ತೆ. FD ಮಾಡಿದ್ರೆ ಏನಾಗುತ್ತೆ ಅಂದರೆ 5 ವರ್ಷ 8 ವರ್ಷ ಮಾಡಿದ್ರೆ ಅದುವರೆಗೂ ನೀವು ಮಧ್ಯ ಮುಟ್ಟಕ್ಕೆ ಬರೋದಿಲ್ಲ. ಆದರೆ ಇದು ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಏನಿದೆ ಅದರಲ್ಲಿ ಅದು ಉಳಿತಾಯದ ಖಾತೆ. ಅದು ಉಳಿತಾಯ ಮಾಡಿಕೊಂಡು 2 ವರ್ಷ ಆದಮೇಲೆ ನಿಮಗೆ ಎಜುಕೇಷನ್ಗೆ, ನಿಮ್ಮ ಮಕ್ಕಳಿಗೆ, ಅದ್ಯಾವುದಾದ್ರು ಬಿಸ್ನೆಸ್ ಶುರು ಮಾಡೋದಕ್ಕೆ, ಅದರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ನೀವು ಮಾಡ್ಕೋಬೋದು. ಈ ಥರ ನಾವು ನಮ್ಮ ಡಿಜಿಟಲ್ ಸಖಿಗಳಿಗೆ ತರಬೇತಿ ಕೊಡುವಾಗ ಈ ಇಷ್ಟು ಸರ್ಕಾರಿ ಕಾರ್ಯಕ್ರಮಗಳು ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ನ ಬಳಕೆ, ಡಿಜಿಟಲ್ ಫ್ರಾಡ್ಗಳ ಬಗ್ಗೆ ಎಚ್ಚರಿಕೆಯನ್ನು ಹೇಗೆ ಕೊಡಬೇಕು, ಇದೆಲ್ಲವನ್ನು ಪ್ರಾಕ್ಟಿಕಲ್ ಆಗಿ ಅವರಿಗೆ 5-6 ದಿನಗಳ ತರಬೇತಿ ಕೊಟ್ಟು ಸಂಪೂರ್ಣವಾಗಿ ಅವರು ಟ್ಯಾಬಲ್ಲೇ ಮಾಹಿತಿ ಕೊಡಬೇಕು. ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂದರೆ ಮತ್ತೆ ಬ್ಯಾಂಕಿಗೆ ಹೋಗಬಾರ್ದು, ಮತ್ತೆ ಇಲಾಖೆಗೆ ಹೋಗಬಾರ್ದು. ಯಾವ್ದಾದ್ರು ರೈತರಿಗೆ ಅಥವಾ ರೈತ ಕುಟುಂಬದಲ್ಲಿರೋ ಅವ್ರ ಮಕ್ಕಳಿಗೆ ಅನುಮಾನ ಬಂದರೆ ಅಲ್ಲೇ ಹಣ ನಿಂದು ಮೊಬೈಲ್ ಓಪನ್ ಮಾಡಿ, ಸರ್ಚ್ಗೆ ಹೋಗಿ, ಸರ್ಚಲ್ಲಿ ಇಂಥದ್ದನ್ನು ಬರೀರಿ, ಕನ್ನಡದಲ್ಲಿ ಮಾಹಿತಿ ಬೇಕು ಅಂತ ಹಾಕಿ, ಕನ್ನಡದಲ್ಲಿ ನಿಮಗೆ ಮಾಹಿತಿ ಬರುತ್ತೆ. ಇದು ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇನ್ಶೂರೆನ್ಸ್ ಬಗ್ಗೆ ಮಾತಾಡಿದೆ. ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಕನ್ನಡದಲ್ಲಿ ಬೇಕಾ? ಹೋಗಿ ಚೆಕ್ ಮಾಡಿ, ಓದಿ, ನಿಮಗೆ ನಂಬಿಕೆ ಬಂದ ಮೇಲೆ ಆ ವಿಮೆಯನ್ನು ತಗೊಳ್ಳಿ. ನೀವೇ ಅಲ್ಲೇ ಸಿಕ್ಬಿಡ್ತು, ಅಲ್ಲೇ ನಿಮ್ ಬ್ಯಾಂಕ್ ಅಕೌಂಟ್ ಇದ್ರೆ ಅಲ್ಲೇ ನೀವು ಪಾಲಿಸಿ ಮಾಡ್ಕೋಬಹುದು, ಮಾಡ್ಕೋಬಹುದು, ಹಣನು ಅಲ್ಲೇ ಕಟ್ ಮಾಡಿಸಬಹುದು, ಕಟ್ಕೋಬಹುದು ಎಲ್ಲಾನು ಸರ್. ಇವಾಗ ಬ್ಯಾಂಕಿಂಗ್ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ಮ ಸಾಲ ಕಟ್ಟಬೇಕಾ? ಚೆಕ್ ಮಾಡ್ಕೊಂಡು ಕಟ್ಟಿ. ಸಾಲ ಎಷ್ಟು ಕಟ್ಟಿದ್ದೀರಿ ಚೆಕ್ ಮಾಡಬೇಕಾ? ಚೆಕ್ ಮಾಡ್ಕೊಳ್ಳಿ. ಇನ್ಶೂರೆನ್ಸ್ ರಿನ್ಯೂವಲ್ ಮಾಡ್ಕೋಬೇಕಾ? ಮಾಡ್ಕೊಳ್ಳಿ. ನಿಮ್ಮ ಟ್ರ್ಯಾಕ್ಟರ್ದು ಇನ್ಶೂರೆನ್ಸ್ ಕಟ್ಕೋಬೇಕಾ? ಸರಿಯಾದ ವಿಮೆ ಯಾವುದು, ನಾನು ಕಟ್ಟಬೇಕಾಗಿರೋ ಪಾಲಿಸಿ ಮೊತ್ತ ಯಾವುದು, ಚೆಕ್ ಮಾಡಿಕೊಂಡು ನಂಬಲರ್ಹ ಏನು ಆ್ಯಪ್ಗಳಿದ್ದಾವೆ ಆ ಆ್ಯಪ್ಗಳನ್ನು ಮಾತ್ರ ಬಳಕೆ ಮಾಡಿ ನೀವು ಅದರಿಂದ ವಿಮೆಗಳನ್ನು ಮನೆಯಲ್ಲೇ ಕೂತು ಮಾಡ್ಕೊಳ್ಳೋ ಅಂತ ಎಷ್ಟೋ ಕೆಲಸಗಳು ನಮ್ಮಲ್ಲಿ ಹಳ್ಳಿನಲ್ಲಿ ಈ ಪ್ರಾಜೆಕ್ಟ್ ಶುರು ಆದಮೇಲೆ ಹೇಳ್ತಿರ್ತಾರೆ ಸರ್, ವೇ ಭಾಳ ಒಳ್ಳೆ ಡಿಜಿಟಲ್ ಪ್ರಾಜೆಕ್ಟ್ ಇದು, ಯಾಕೆಂದರೆ ಮೊದಲು ಗೌರಿ ಹಬ್ಬಕ್ಕೆ ನಾವು ಬಾಗಿನ ಕೊಡಬೇಕಾದ್ರೆ ನನ್ನ ಮಗಳ ಮನೆಗೆ ಹೋಗೋಕ್ಕೆ ನಾನು ನನ್ನ ಗಂಡ ಹೆಂಡತಿ ಇಬ್ಬರು ಇದು ತಮಾಷೆಗೆ ಹೇಳ್ತಾ ಇರೋ ವಿಚಾರ, ಹೋಗ್ತಾ ಇದ್ವಿ ನಾವು ಹೋಗೋವಾಗ ಬಸ್ ಚಾರ್ಜ್ 200 ರೂಪಾಯಿ, ಬರೋವಾಗ ಬಸ್ ಚಾರ್ಜ್ 200 ರೂಪಾಯಿ, ಅಲ್ಲಿ ಹೋಗೋವಾಗ ತಿಂಡಿ ಗಿಂಡಿ ಎಲ್ಲ ತೊಗೊಂಡು ಹೋಗೋದು 500 ರೂಪಾಯಿ, 1,000 ರೂಪಾಯಿ ಖರ್ಚಾಗ್ತಿತ್ತಪ್ಪ, 1,000 ರೂಪಾಯಿ ಕೈ ಕೊಟ್ಬಿಟ್ಟು ಸೀರೆ ತಗೋ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತಾ ಇದ್ವಿ. 1 ದಿನ 2 ದಿನ ಟೈಮ್ ಹೋಗ್ತಾ ಇತ್ತು. ಇವಾಗ ನಾವು ಹಂಗೆ ಮಾಡಲ್ಲ, ನನ್ನ ಮಗಳು ಅಲ್ಲಿದ್ದಾಳೆ ಅಂದರೆ ಫೋನ್ಪೇ ಮಾಡಿಬಿಡ್ತೀನಿ 2,000 ರೂಪಾಯಿ, ಮಾಡಿಬಿಟ್ಟು ಅಮ್ಮ ನಿನ್ನಲ್ಲಿ ಸೀರೆ ತಗೋ ಅಂತ ಹೇಳ್ತೀವಿ. ಅವ್ರು ನನ್ನ ಮಗಳು ಫೋನ್ಪೇ ಮಾಡಿಬಿಟ್ಟು ಆನ್ಲೈನಲ್ಲಿ ಸೀರೆ ಆರ್ಡರ್ ಮಾಡ್ಕೊಳ್ತಾಳೆ ಮನೆ ಹತ್ರಕ್ಕೆ, 7 ದಿವಸದಲ್ಲಿ ಸೀರೆ ಬರುತ್ತೆ. ಎಷ್ಟು ಸುಲಭ ಆಯ್ತು ಇದು, 1 ವಾರ ಮಾಡಬೇಕಾಗಿರೋ ಕೆಲಸನ 1 ಗಂಟೆನಲ್ಲಿ. ಅದೇ ಡಿಜಿಟಲ್ ಮಾಹಿತಿ ಬಂದಮೇಲೆ ಈಗ ಏನು ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಎಲ್ಲ ವಿಷಯಗಳು ನಮ್ಮ ಕಣ್ಣೆದುರಿಗಿದ್ದಾವೆ, ನಮ್ಮ ಕಿರುಬೆರಳಲ್ಲಿದ್ದಾವೆ, ಆದರೆ ಉಪಯೋಗ ಪಡ್ಕೊಳ್ಳೋರು ಕೂಡ ನಾವು ಸ್ವಲ್ಪ ವಿವೇಕದಿಂದ ವರ್ತಿಸಬೇಕಾಗುತ್ತೆ. ಏನೋ ಮಾಡೋಕ್ಕೋಗಿ ಅನಾಹುತ ಮಾಡ್ಕೊಳ್ಳೋ ಸಾಧ್ಯತೆಯೂ ಇದೆ. ಸಾಕಷ್ಟು ಮುಂಜಾಗ್ರತೆ ವಹಿಸಿ ಇದೊಂದು ಅಂದರೆ ತಾವು ತಮ್ಮ NGO ಸಂಸ್ಥೆ ಮೂಲಕ ಸಾಕಷ್ಟು ತರಬೇತಿಯನ್ನು ಕೊಳಿಸಿ ತಮ್ಮ ಒಂದು ಪ್ರತಿನಿಧಿಗಳಲ್ಲದೆ ಅವರು ಕೂಡ ಹಳ್ಳಿಗೆಲ್ಲ ಹೋಗಿ ಸಾಕಷ್ಟು ರೈತರೊಡನೆ ಬೆರೆತು ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ಅದನ್ನು ಅರಿಕೆ ಮಾಡಿಕೊಳ್ಳೋದ್ರಲ್ಲೂ ಕೂಡ ಅವರು ನಿರತರಾಗಿದ್ದು ಸಾಕಷ್ಟು ಉಪಯುಕ್ತವಾದ ಯೋಜನೆಯನ್ನು ಸರ್ಕಾರ ಮತ್ತು ಜನರ ಮಧ್ಯೆ ತಲುಪಿಸುವುದರಲ್ಲಿ ತಾವು ತುಂಬ ಶ್ರಮ ವಹಿಸ್ತಾ ಇದ್ದೀರಿ. ನಿಜವಾಗೂ ಇದು ಮೆಚ್ಚತಕ್ಕಂಥ ಯೋಜನೆ. ಸರ್ಕಾರದ ಹಲವಾರು ಯೋಜನೆಗಳು ರೈತರಿಗೆ ಮುಟ್ಟಬೇಕು ಮತ್ತು ರೈತರಿಗೆ ಅದರ ಉಪಯೋಗ ಸಿಗಲಿ ಅನ್ನುವ ಒಂದು ನಿಟ್ಟಿನಲ್ಲಿ ತಾವು ಈ ಆಕಾಶವಾಣಿಗೆ ಬಂದು ಈ ಒಂದು ಉಪಯುಕ್ತವಾದ ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವರು ಇರ್ತಾರೆ, ನಾವು ಕೂಡ ಈ ಒಂದು ಮಾಹಿತಿನ ನಿಮ್ಮಿಂದ ಇನ್ನೂ ಹೆಚ್ಚು ಪಡ್ಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ದಯವಿಟ್ಟು ತಿಳಿಸಿ. ಮಲ್ಲೇಶ್ವರೇ, ನನ್ನ ಮೊಬೈಲ್ ನಂಬರ್ ಬಂದು 9444-9771062. ಮತ್ತೊಮ್ಮೆ 9444-9771062. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಆಯಿತು ಮಲ್ಲೇಶ್ ಅವರೇ, ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಗ್ರಾಮೀಣ ರೈತರಿಗೆ ಇರುವ ಯೋಜನೆಗಳು ಈ ಕುರಿತು ಎಚ್ಆರ್ ಮಲ್ಲೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ತಿಪ್ಟೂರು ತಾಲೂಕು ಕೋಟೆನಾಯಕನಹಳ್ಳಿ ಎಚ್ ವಿ ಶ್ರೀನಿವಾಸ್ ಹಾಗೂ ಸಂಗಡಿಗರಿಂದ ಭಜನೆ ಪದ. ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದನ ಪ್ರಾಣ ಪ್ರಿಯನ ವೇಣು ವಿನೋದ ಬಂದವರ ಜಾಣಯ

ದಶಾವತಾರದಲ್ಲಿ